60 ರೂಪಾಯಿ ತಕೊಂಡಿದ್ದೆ ಅವ್ರ ಕೈಯಿಂದ. ನಾನು ಅದನ್ನು ಮುಗಿಸ್ಕೊಂಡೋಗಿ ಗಾಡಿಯಲ್ಲಿ ಹಾಕಿ ಮಾರ್ಕೆಟಿಂಗ್ ರೆಸ್ಟೋರೆಂಟ್ ಮಾಡುವಾಗ ಅಲ್ಲಿಗೆ ನಮಗೆ ಪ್ರಾಫಿಟ್ ಜಾಸ್ತಿ ಸಿಗ್ತದೆ. ಅದು ಕೊಂಡೋಗಿ ಅಂದಿನಿಂದ ಶುರುವಾಯ್ತೇನೆ ಅಂದ್ರೆ ಅವರು ಏನು ಮಾಡ್ತಾರೆ, ನಮಗೆ ಯಾಕೆ, ನಾವೊಂದು ತುಳುನಾಡ ಮಣ್ಣಲ್ಲಿ ಹುಟ್ಟಿದವ ನಾವು, ನಮಗೆ ಯಾಕೆ ಇದು ಮಾಡಬಾರ್ದು, ನಮಗೊಂದು ಗಡ್ಡೆ ಇದ್ರೆ ನಾವೊಂದು ಮಾಡ್ತಿದ್ದೆ ಇಲ್ಲಿ ಅಂತ ನಮ್ಗೆ ತುಂಬಾ ಖುಷಿ ಆಯ್ತು ನನಗೆ. ಮತ್ತೆ ಏನಂದ್ರೆ ನಮ್ಮ ಸಂಬಂಧದವರು ನಮಗೆ ಗದ್ದೆ ಕೊಟ್ಟರು ಅಲ್ಲಿ ನೀವು ಮಾಡಿ ಅಂತ. ಗದ್ದೆ ಕೊಟ್ಟರು ಅಲ್ಲಿ ಒಂದಲ್ಲ, ಅದಕ್ಕೆ ಬೀಜ ಬೇಕದು. ಬೀಜ ಬೇಕಾದ್ರೆ ಇಲ್ಲಿ ಕೃಷಿ ಮಾಡುವವರು ಕೊಡುದಿಲ್ಲ ಯಾರು, ಯಾಕಂದ್ರೆ ಇನ್ನೊಬ್ಬರು ಕೊಟ್ರೆ ಕೃಷಿ ಜಾಸ್ತಿ ಆಗ್ತದೆ. ಅದು ಯಾರು ಕೊಡ್ಬೇಕು? ಮತ್ತೆ ನಾನು ಇಲ್ಲಿ ಅಂದ್ರೆ ಬಲ್ಕುಂಜ ಮುಲ್ಕಿ ನನ್ನದು ಗಾಡಿ ಇತ್ತು ಟೆಂಪೋ, ಆವತ್ತಿಂದ ಆ ಗಾಡಿಯಲ್ಲಿ ನಾನು ಹೋಗಿದ್ದೆ ಅಲ್ಲಿಗೆ. ಅಲ್ಲಿಂದ ಇಟ್ಕೊಂಡು ಬಂದೆ ಇಲ್ಲಿಗೆ. ಅದನ್ನು ತರುವಾಗ ಕೂಡ ಅಷ್ಟು ಜಾಗ್ರತೆ ತರಬೇಕದು. ಏನಂದ್ರೆ ಇದು ಒಂದು ಇದು ಕೊಂಡು ಹೋಗ್ತಾರಲ್ಲ, ಒಂದು ಪೇಷಂಟ್ ಇನ್ನೊಂದು ಹಾರ್ಟ್ ಪೇಷಂಟ್ ಕೊಂಡು ಹೋಗ್ತಾರಲ್ಲ, ಅದು ಆಚೆ ಫಾಸ್ಟ್ ಹೋಗ್ತಾರಲ್ಲ, ಹಾಗೆ ಅದನ್ನು ತರಬೇಕು. ಅದರ ಕಣ್ಣಲ್ಲಿ ಹೋಗ್ಬಾರ್ದು, ಅಷ್ಟು ಜಾಗ್ರತೆ ಅಂದ್ರೆ ಇಲ್ಲಿ ನಾವು ಮಾಡಿದ್ದೆ. ಫಸ್ಟ್ ಗೆ ನನಗೆ ಅಲ್ಲಿ ಮಾಡುವಾಗ ಸ್ವಲ್ಪ ಒಳ್ಳೆ ರಿಕವರಿ ಆಯ್ತು, ಕೃಷಿ ಒಳ್ಳೆ ಬಂತು ನನಗೆ. ಬಂದ್ಮೇಲೆ ಅಲ್ಲಿ ಒಂದು ಒಂದೇ ಗದ್ದೆಯಲ್ಲಿ 4-5 ವರ್ಷ ಮಾಡಿದೆ. ಅಲ್ಲಿಂದ ಅವನು ಕೂಳುವಲ್ಲಿ ಮಾಡಿದೆ. ಮತ್ತೆ ಆ ಗದ್ದೆನ ಕೊಡಲಿಲ್ಲ ಮತ್ತೆ ಅವರು, ಯಾಕಂದ್ರೆ ಅದು ಕೃಷಿ ಗೊತ್ತಾಯ್ತು ಅವರು ಇದರಲ್ಲಿ ಮಾಡಿದ್ರೆ ಇವಾಗ ಇವ ಏನಾದ್ರು ಬದಲಾಗ್ತೇನೆ ಅಂತ. ಮತ್ತೆ ನಾ ಕೃಷ್ಣಾಪುರಕ್ಕೆ ಹೋಗಿದ್ದೆ, ಕಾಟಿವಲ ಕೃಷ್ಣಾಪುರಕ್ಕೆ. ಸುರತ್ಕಲ್ ದಾಟಿ ಹೋಗ್ಬೇಕು. ಅಲ್ಲಿ ಯಾವ ಭಟ್ರ ಅವರು ನಮ್ಗೆ ಒಂದು ಗದ್ದೆ ಕೊಟ್ಟರು. ಅವರ ಮನೆಯಲ್ಲಿ ಸಾಧಾರಣ ಒಂದು 5 ವರ್ಷ ಕೂಡ ಅಲ್ಲಿ ಕೂಡ ನಾನು ಮಾಡ್ಲಿಕ್ಕೆ ಶುರು ಮಾಡಿದೆ. ಗದ್ದೆ ಇಲ್ಲಿಂದ ಅಲ್ಲಿ ಹೋಗಿ ಸಾಧಾರಣ ಒಂದು 10 ಕಿಲೋಮೀಟರ್ ಉಂಟು, 10-12 ಕಿಲೋಮೀಟರ್. ಅಲ್ಲಿಂದ ಹೋಗಿ ಶುರು ಮಾಡಿ ಅಲ್ಲಿ ಕೂಡ ಒಳ್ಳೆ ಕಬ್ಬು ಆಯ್ತು. ಮತ್ತೆ ಅಲ್ಲಿ ಸ್ವಲ್ಪ ಅಲ್ಲಿ ಕೂಡ ಒಂದು ಪ್ರಾಬ್ಲಮ್ ಆಯ್ತು, ನಮಗೆ ಹೋಗಿ ಜನ ಕರ್ಕೊಂಡು ಹೋಗ್ಬೇಕು. ಬೇರೆಯವರ ಜಾಗದಲ್ಲಿ ಮಾಡುವಾಗ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆ, ತೊಂದರೆ ಸ್ವಲ್ಪ ಸ್ವಲ್ಪ ಆಗ್ತಿತ್ತು ನನಗೆ ಅಲ್ಲಿ. ಅಥವಾ ಅಲ್ಲಿ ಬಿಟ್ಟೆ ಅದನ್ನು, ಯಾಕಂದ್ರೆ ನಮಗೆ ಕೃಷಿ ಬರುವಾಗ ಅವ್ರಿಗೊಂದು ದೃಷ್ಟಿ ಬೇರೆ ಆಯ್ತು. ಅವ್ರದ್ದು ಎಷ್ಟು ಕಷ್ಟ ಪಡ್ತಂದ ಅವ್ರಿಗೆ ಗೊತ್ತಿಲ್ಲ. ಆ ಕಷ್ಟ ಪಟ್ಟ ಮೇಲೆ ನನಗೆ ಒಂದು ಅದಾದ ಮೇಲೆ ಬದಲ ಅವರ ಮನಸ್ಸು ಬದಲಾಯ್ತು, ನಾನು ಕೂಡ ಅದನ್ನು ಬಿಟ್ಟೆ, ಗೊತ್ತಾಯ್ತು ನನಗೆ. ಆಮೇಲೆ ನನಗೆ ಈಗ ಇಲ್ಲಿ ಬಂದೆ ಮಂಜಲ್ಪಾದ ಅಂತ ಗೋಂದಿಲ್ಗೆ, ಅವರ ಮನೆಗೆ ಹೋದೆ. ನಾನು ಹೋಗಿ ಯಾಕಂದ್ರೆ ಅವರ ಪರಿಚಯ ಇಲ್ಲ, ನಮಗೆ ಬೇರೆಯವರನ್ನು ಕರ್ಕೊಂಡು ಹೋಗಿದ್ದು. ನನ್ನನ್ನು ಹೋಗಿ ನಮ್ಮ ಬೀಜ ತರ್ಲಿಕ್ಕೆ ಅಂತ ಹೋಗಿದ್ದೆ ಅವರ ಮನೆಗೆ. ಅವರು ಹೇಳಿದ್ರು, ಅಷ್ಟು ನೀವು ಇಲ್ಲೇ ಮಾಡಲ್ಲ, ನಿಮಗೆ ಗದ್ದೆ ಕೊಡ್ತೇನೆ ನಾನು, ಇಲ್ಲಿ ಒಂದು ಮಾಡಿದ್ರೆ ನಮಗೆ ಈ ಗದ್ದೆ ಇಲ್ಲ ಮಾಡಿದ್ರೆ ಒಂದು ಚಿನ್ನದ ಬಟ್ಟಲಲ್ಲಿ ಊಟ ಮಾಡಿದಾಗೆ ಆಗ್ಬಹುದು ಅಂತ ಅವರಲ್ಲಿ ನಮಗೆ ಒಂದು ಭರವಸೆ ಕೊಟ್ಟರು. ನನಗೆ ಕೂಡ ಖುಷಿ ಆಯ್ತು, ಆಯ್ತು ನಾನು ಒಂದು ಗದ್ದೆ ಕೂಡ ನಾನು ಇಲ್ಲಿ ಮಾಡ್ತೇನೆ ಅಂತ. ಅಂದಿನಿಂದ ಹಿಂದಿನ ತನಕ ಅದೇ ಗದ್ದೆಲ್ಲಿ ನಾನು ಮಾಡ್ತಿದ್ದೇನೆ ಜನ ಕೊಂಡೋಗಿ. ಸುಮಾರಾಗಿ ಎಷ್ಟು ವರ್ಷದಿಂದ ಈಗ ಮಾಡ್ತೀನಿ? ಒಟ್ಟು 28 ವರ್ಷದಿಂದ ಮಾಡ್ತಿದ್ದೇನೆ. ಕೂಲರಲ್ಲಿ ಕೃಷ್ಣಾಪುರದಲ್ಲಿ ಇಲ್ಲಿ ಸೇರಿ ಒಂದು 28 ವರ್ಷ ಕಬ್ಬು ಮಾಡ್ತಿದ್ದೇನೆ. ನನ್ನ ಸಪೋರ್ಟ್ ನನ್ನ ತಮ್ಮ ಇದ್ದ, ಮತ್ತೆ ನನ್ನ ತುಂಬಾ ನನಗೆ ಸ್ವಲ್ಪ ಇದಾಯ್ತು ತಾಯಿ ನಮ್ಮ ಒಟ್ಟಿಗಿದ್ರು. ಅದಕ್ಕೆ ಹೆಂಗಸರು ಬೇಕು ಅದಕ್ಕೆ ಕೆಲಸ ಮಾಡ್ಲಿಕ್ಕೆ. ಈಗ ಇಲ್ಲಿ ನೀವು ಯಾವ ರೀತಿ ಕೃಷಿ ಮಾಡ್ತೀರಿ? ಈಗ ಮೊದಲಾಗಿ ಕಬ್ಬು ಬೆಳೆಗೆ ಯಾವ ರೀತಿಯ ಮಣ್ಣು ಸೂಕ್ತ ಅಂತ ಹೇಳ್ತೀರಿ? ಮಣ್ಣು ಅಂದ್ರೆ ಅದು ಹಾವೆ ಮಣ್ಣಲ್ಲ, ಇದು ಹೊಯ್ಗೆ ಮಣ್ಣು, ಕಡು ಮಣ್ಣು ಅಂತ ಹೇಳ್ತೇವೆ ಇಲ್ಲಿ. ಆ ಮಣ್ಣಿಗೆಲ್ಲ ಅದರಲ್ಲಿ ಕೂಡ ಒಂದೊಂದು ಇದು ಇರ್ತದೆ, ಮಣ್ಣಿಗೆ ಕೂಡ ಸಂಬಂಧ. ಅದರಲ್ಲಿ ಕೃಷಿ ಒಳ್ಳೆ ಬರ್ತದೆ, ಒಂದೊಂದು ಮಣ್ಣಲ್ಲಿ ಕೃಷಿ ಬರುದಿಲ್ಲ ಸರಿಯಾಗಿ. ಅದನ್ನ ಅಂಟು ಮಣ್ಣಲ್ಲಿ ಕೃಷಿ ಸಾಗಿ ಜಾಸ್ತಿ ಬರುದಿಲ್ಲ, ಹೊಯ್ಗೆ ಮಣ್ಣಲ್ಲಿ ಕೃಷಿ ಸ್ವಲ್ಪ ಜಾಸ್ತಿ ಬರ್ತದೆ. ಸಣ್ಣದು ಬರುವಾಗ ಅಂದ್ರೆ ಸಣ್ಣ ಇರುವಾಗನೇ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಣ್ಣಾಕಿ ಇಟ್ಟು ಹಾಕ್ತಾನೇ ಬರ್ಬೇಕು ನಾವು, ಗೊಬ್ಬರ ಎಲ್ಲ ಹಾಕ್ತಾ ಬರ್ಬೇಕು, ಎಲ್ಲ ಗೊಬ್ಬರ ಹಾಕ್ಬೇಕು ನಾವು. ಅದು ಈಗ ಕಬ್ಬು ಬೆಳೆ ಮಾಡ್ಲಿಕ್ಕೆ ಯಾವ ಕಾಲ ಹೆಚ್ಚು ಸೂಕ್ತ ಅಂತ ಹೇಳ್ತೀರಿ? ನಮಗೆ ಅದು ಡಿಸೆಂಬರ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಡಿಸೆಂಬರ್ ಸ್ಟಾರ್ಟ್ ಮಾಡಿದ್ರೆ 8 ತಿಂಗಳು ಅದಕ್ಕೆ ಒಂದು ಗ್ಯಾಪ್ ಬೇಕು. 8 ತಿಂಗಳು ಈ ಟೈಮ್ಗೆ ಅದು ತೆಗಿಲಿಕ್ಕೆ ಆಗ್ತದೆ. ಡಿಸೆಂಬರ್ ಮಾಡಿದ್ರೆ ಜನವರಿ ಪೂರ್ತಿ ಅಲ್ಲಿ ಅದು ಹಾಕ್ಬೇಕಲ್ಲ, ನಾಟಿ ಮಾಡಿದಲ್ಲ. ಕಬ್ಬಿನಲ್ಲಿ ತಳಿ ಏನಾದ್ರೆ ಇದೆಯಾ ಮೇಡಮ್? ಅದು ನಮ್ದು ಕಬ್ಬು ಇದು ಕೀಜ್ ಕಬ್ಬ ಅಂತ ಹೇಳ್ತೇವೆ, ಕೀಜ್ ಅಂತ. ಅದೇ ಒಂದೊಂದು ಕಬ್ಬಗೂ ಒಂದೊಂದು ಜಾತಿ ಉಂಟು, ಕೀಜ್ ಅಂತ ಹೇಳ್ತೇವೆ ನಾವು. ನೀವು ಆರಂಭದಿಂದಲೇ ಇದನ್ನೇ ಮಾಡ್ತಾ ಇದ್ದೀರಾ? ಅದೇ ನಾವು ಅದೇ ಹೇಳಿದ್ರು, 60 ರೂಪಾಯಿ ಅವತ್ತಿತ್ತು ಕಟ್ಟಾಗಿ, ಈಗ 325 ರೂಪಾಯಿ ಗದ್ದೆಯಿಂದ ನಮ್ಮ ಕೊಂಡು ಹೋಗ್ತಾರೆ. 325-310 ರೂಪಾಯಿ ಗದ್ದೆಯಿಂದ ಬಂದು ಕೊಂಡು ಹೋಗ್ತಾರೆ. ಕಬ್ಬಿನಲ್ಲಿ ಕಸಿ ಕಟ್ಟುವಿಕೆ ಅಂತ ಏನಾದ್ರು ಆ ತರ ಏನಾದ್ರು ಇದೆಯಾ? ಅಂದ್ರೆ ಕಸಿ ಗಿಡಗಳು ಅಂತ ಏನಾದ್ರು ಕಸಿ? ಅದು ಏನಿಲ್ಲ, ಏನಿಲ್ಲ ಕಬ್ಬಲ್ಲಿ ಹಾಗೆ ಏನಿಲ್ಲ, ಏನಿಲ್ಲ. ಅದಕ್ಕೊಂದು ಜಾತಿ ಮಾತ್ರ, ಅದು ನಾವು ಹೇಳಿದಲ್ಲ ಅದೊಂದು ಜಾತಿ, 2-3 ಜಾತಿ ಕಬ್ಬು ಎಲ್ಲ ಉಂಟು. ಹಾಗಿದ್ರೆ ಈಗ ಕಬ್ಬಿನ ಕೃಷಿ ಮೊದಲು ಮಾಡ್ಲಿಕ್ಕೆ ನೀವು ಯಾವ ರೀತಿ ತಯಾರಿ ಎಲ್ಲ ಮಾಡ್ತೀರಿ? ಫಸ್ಟ್ ಕಬ್ಬನ ಕೃಷಿ ಮಾಡಲಿಕ್ಕೆ ಫಸ್ಟ್ ಆಗಿ ನಮಗೆ ಅದಕ್ಕೆ ಗದ್ದೆ ಕ್ಲೀನ್ ಮಾಡ್ಬೇಕು, ಜನ ಬೇಕು ಅದಕ್ಕೆ. ಒಬ್ಬರ ಕೈಯಿಂದ ಆಗುದಿಲ್ಲ, 4-5 ಜನ ಬೇಕೇ ಬೇಕು ನಮಗೆ. ಒಂದು ಹೆಂಗಸರು ಮತ್ತೆ ಜನ್ಸರು ಎಲ್ಲ ಬೇಕು. ಆಮೇಲೆ ಕ್ಲೀನ್ ಆದ ಮೇಲೆ ನಾವು ಟ್ರ್ಯಾಕ್ಟರ್ ಅವ್ರಿಗೆ ಕರೆಯೋದು. ಟ್ರ್ಯಾಕ್ಟರ್ ಅವ್ರು ಬಂದು ಅದನ್ನ ಉಡಿ ಮಾಡಿ ಸಾಧಾರಣ ಒಂದು 25 ಗಂಟೆ ಮೇಲೆ ಹೋಗ್ತದೆ ಅದು. ಅದರ ಸಣ್ಣ ಹುಡಿ ಹೊಯ್ಗೆ ಆಗುವಾಗ ಅದು ಅದು ಮಾಡುವಾಗ ಅದೊಂದು ನೀರು ನೀರಲ್ಲಿ ಹೋದ್ರಲ್ಲ ಅದು ತೋಡ, ಅದೊಂದು ಅದರ ಮಿಷಿನ್ ಉಂಟು, ಆ ಮಿಷಿನ್ ಅಲ್ಲಿ ಎಳೆದುಕೊಂಡು ಹೋಗ್ತದೆ. ಅದರಲ್ಲಿ ನಾವು ಸಣ್ಣ ಸಣ್ಣ ಪೀಸ್ ರೈ ಮಾಡ್ಬೇಕು ಕಬ್ಬು ಕಟ್ ಮಾಡಿ. ತುಳುನಲ್ಲಿ ಅದಕ್ಕೆ ನಾವು ಹೋಳಿ ಅಂತ ಹೇಳ್ತೇವೆ ಇದಕ್ಕೆ. ಅದಕ್ಕೆ ನಾವು ಇದು ಗಾರೆ ಅಂತ ಹೇಳ್ತಾರೆ, ಗಾರೆ ಹೇಳಿದು ಇಡ್ತಾರೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈಗ ಈ ಕಬ್ಬಿನ ಬೀಜಗಳನ್ನು ಅಂದ್ರೆ ಆ ಕೋಲುಗಳನ್ನು ನೀವು ಎಲ್ಲಿಂದ ಸಂಘಟಿಸ್ತೀರಿ? ಅದಕ್ಕೆ ಮೇಡಮ್ ಏನಂದ್ರೆ ಅದನ್ನು ಯಾರಾದ್ರೂ ಮಾಡುವವರು ಅದು ಕೊಡುದಿಲ್ಲ, ನಾವೇ ಅದಕ್ಕೆ ಅದಕ್ಕೆ ಅಂತ ಬೇರೆ ಇಡ್ಬೇಕು, ಅದಕ್ಕೆ ಅಂತ ಬೇರೆ ಇಡ್ಬೇಕು. ಯಾಕಂದ್ರೆ ಒಂದೇ ಸಲ ಅದು ಮಾರ್ಕೆಟಿಂಗ್ ಜಾಸ್ತಿ ಆಯ್ತು ಅದಕ್ಕೆ ಕಳೆದು ಕೊಡುದಲ್ಲ. ಇವತ್ತೊಂದು ಸಲ ಊಟ ತಂದು ಎಲ್ಲ ಊಟ ಮಾಡುದಲ್ಲ, ನಾಳೆ ಬೇಕಲ್ಲ. ಅದಕ್ಕಿಂತ ಕಬ್ಬು ಬೀಜಕ್ಕೆ ಅದಕ್ಕೆ ಕಬ್ಬು ಇರ್ತೇವೆ ಬೀಜಕ್ಕೋಸ್ಕರ ಪ್ರತ್ಯೇಕವಾಗಿ ಅದಕ್ಕೆ ಅಲ್ಲಿ ಇರ್ತೇವೆ. ಅಲ್ಲಿ ಕಬ್ಬು ಅದಕ್ಕೆ ಇಡುತ್ತ ಬೀಜಕ್ಕೆ ಒಂದು ಕಬ್ಬು ಒಂದು 10 ಬೀಟ್ ಇರ್ತದೆ. ಅದರಿಂದ ನಾವು 5 ಬೀಟ್ ಮಾತ್ರ ಉಪಯೋಗ ಮಾಡುದು, ಬುಡದಿಂದ ಮಾಡ್ಲಿಕ್ಕಿಲ್ಲ. ಅದು ಕೆಳಗಿನ ಭಾಗವನ್ನು ಅದು ಆಗುದಿಲ್ಲ, ಮೇಲಿಂದ ಮಾತ್ರ ತುದಿ ಮಾತ್ರ ಮಾಡ್ಬೇಕು. ಅದು ತುದಿ ಅಂದ್ರೆ ಕೆಳಗಿಂದ 3 ಬೀಟ್ ಗ್ಯಾಪ್ ಇರ್ಬೇಕು ಇಷ್ಟೇ. ತುದಿ ಭಾಗವನ್ನು ನೀವು ಪುನಃ ನಾಟಿ ಮಾಡುದು. ಅದು ಮಾಡಿ ಇಷ್ಟು ಸಣ್ಣ ಮಾಡ್ಲಿಕ್ಕೆ ಉಂಟದು 1 ಬೀಟ್. ಒಂದೊಂದೇ ಬೀಟ್ ನಾವೊಂದು ಕೂತ್ಕೊಂಡು ಹೆಂಗಸರು 4-5 ಹೆಂಗಸರು ಇರ್ತಾರೆ, ಅದರಲ್ಲಿ ಗರಿ ಇರ್ತಾರಲ್ಲ, ಅದನ್ನು ಸುಳ್ಳಿದ ಅದನ್ನು ರಾಶಿ ಮಾಡಿ ಕ್ಲೀನ್ ಮಾಡಿ ಇರ್ಬೇಕು. ಅವರು ನಾವು ಎಸ್ಪ್ರನ್ಸ್ ಅವರೆಲ್ಲ ನಾವು ಹೋಗಿ ಅದನ್ನ ಕತ್ತಿ ಇಟ್ಕೊಂಡು ಕೂತ್ಕೊಂಡು ಸಣ್ಣ ಸಣ್ಣ ಒಂದೊಂದು ಬೀಟ್ ಕಟ್ ಮಾಡ್ಬೇಕು ನಾವು. ಆಮೇಲೆ ಅದು ಟ್ರ್ಯಾಕ್ಟರ್ ಬಂದ ಲೈನ್ ಅಲ್ಲಿ ಇರ್ತಾರಲ್ಲ, ಅದಕ್ಕೆ ಕೊಂಡು ಹಾಕುದು ಗೊಬ್ಬರ ಹಾಕಿ ಇದನ್ನು ಅದಕ್ಕೆ ಮಣ್ಣಿಗೆ ಇದು ಮಾಡಿ ಮಣ್ಣಡಿಗೆ ಹಾಕುದು. ಮಣ್ಣಿಗೆ ಹಾಕಿ ಒಂದು ದಿವಸ ನೀರು ಕೊಡ್ಬೇಕು ಅದಕ್ಕೆ. ಗೊಬ್ಬರ ಯಾವ ರೀತಿ ಬಳಸಿ? ಗೊಬ್ಬರ ಅಂದ್ರೆ ನಮ್ಮ ಇದು ಕೂಡ ಮಾಡ್ತೇವೆ, ದನದೆಲ್ಲ ಹಾಕ್ತೇವೆ, ಕೋಳಿ ಗೊಬ್ಬರ ಹಾಕ್ತೇವೆ, ಮತ್ತು ಇದು ರಾಸಾಯನಿಕ ಗೊಬ್ಬರ ಎಲ್ಲ ಅದು ಕೂಡ ಹಾಕ್ತೇವೆ ನಾವು. ಒಂದರಲ್ಲಿ ಬರುದಿಲ್ಲ, ಎರಡು ಎಲ್ಲ ಹಾಕ್ತೇವೆ ನಾವು ಅದಕ್ಕೆ. ಈಗ ಕಬ್ಬು ನೆಟ್ಟಾದ ಮೇಲೆ ಅದಕ್ಕೆ ಎಷ್ಟು ಸಮಯಕ್ಕೊಮ್ಮೆ ನೀವು ಗೊಬ್ಬರ ಎಲ್ಲ ಕೊಡ್ಬೇಕು? ಅದು ಒಳ್ಳೆ ನೀವು, ಯಾಕೆಂದ್ರೆ ಕಬ್ಬು ನಾಟಿ ಮಾಡಿದ ಮೇಲೆ ವಾರಕ್ಕೆ ಒಂದು ಸಲ ನೀರು ಕೊಡ್ಬೇಕು. ವಾರ ಒಂದು 7 ದಿನಕ್ಕೆ ಒಮ್ಮೆ ನೀರು ಕೊಡ್ಲೇಬೇಕು ಅದಕ್ಕೆ. ಆಮೇಲೆ ಸಣ್ಣ ಇಷ್ಟ ಬರ್ತಲ್ಲ ಅದು ಗಿಡ ಬರ್ತಲ್ಲ, ಅದಕ್ಕೆ ನಾವು ಗೊಬ್ಬರ ಹಾಕ್ಬೇಕು. ಯಾವ್ದೊಂದು ಸುಪ್ಪಳ ಎಲ್ಲ ಅದಕ್ಕೆ ರಾಸಾಯನಿಕ ಗೊಬ್ಬರ ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟ ಸ್ಟ್ರಾಂಗ್ ಇದು ಹಾಕ್ಬೇಕು ಅದಕ್ಕೆ. ಮೇಲೆ ಮೇಲೆ ಬರ್ತದೆ ಅದು ಹಾಕಿ ಸ್ವಲ್ಪ ಸ್ವಲ್ಪ ಮಣ್ಣಲ್ಲಿ ಇಬೇಕು ಬುಡಕ್ಕೆ. ಆಗ ಸಣ್ಣದಿಂದ ಬೆಳೆಯುವ ಸ್ವಲ್ಪ ಸ್ವಲ್ಪ ಹಾಕಿ ಸಣ್ಣ ಮಗುವನಿಗೆ ಹೇಗೆ ಸಾಕ್ತೇವೆ ನಾವು, ಇದು ಅದು ಇದೆಲ್ಲ ಕೊಟ್ಟುಂಟು ಅದು ಹೇಗೆ ಇದು ಪುಷ್ಟಿ ಆಗ್ತದಲ್ಲ, ಆ ತರ ಅದನ್ನು ನಾವು ನೋಡ್ಲೇಬೇಕು ಅದನ್ನು. ಈಗ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಈಗ ಮಣ್ಣಿನ ಪೋಷಕಾಂಶಗಳ ನಷ್ಟ ಆಗ್ತದೆ ಅಂತ ಹೇಳ್ತಾರೆ, ಆದ್ರೆ ಕಬ್ಬಿನ ಬೆಳೆಯಲ್ಲಿ ಏನು ಅದಕ್ಕೆ ಪರಿಣಾಮ? ಅದು ಇದು ರಾಸಾಯನಿಕ ಗೊಬ್ಬರ ಆಗಿ ತೊಂದರೆ ಆಗ್ತದೆ ಇಲ್ಲ ಮೇಡಮ್? ಯಾಕಂದ್ರೆ ನೋಡಿ ಎಲ್ಲ ಇದು ಅಕ್ಕಿ ಹಾಕ್ತಾರೆ, ಮತ್ತೆಲ್ಲ ಪ್ರತಿಯೊಂದು ಮಾರ್ಕೆಟ್ಗೆ ಯಾವ್ದು ಬರ್ತದೆ ಅದು ನಾವು ತರಕಾರಿ ಅದು ಅದು ಹಾಕಿದ್ರೆ ಆಗುದಿಲ್ಲ. ಇದಕ್ಕೆ ಪೂರ್ಣವಾಗಿ ಇದಕ್ಕೆ ಬರುದಿಲ್ಲ ನಮ್ಮ ಆಗುದಿಲ್ಲ, ಸಾಕಾಗುದಿಲ್ಲ ಅದು. ಅಷ್ಟು ಕಮ್ಮಿ ಬರ್ತದೆ ಅಷ್ಟೊಂದು ಇದು ಗಟ್ಟಿಗೆ ಕಬ್ಬಿನ ಬೆಳೆಗೆ ಸಾವಯವ ಅಷ್ಟು ಸಾಕಾಗುದಿಲ್ಲ, ಸಾಕಾಗುದಿಲ್ಲ. ಯಾಕಂದ್ರೆ ಅದು ಸ್ಟ್ರಾಂಗ್ ಕಬ್ಬು, ಅದು ಸ್ಟ್ರಾಂಗ್, ಅದು ತರ ಬೆಳೆದ್ರೆ ಮರದಾಗಿಲ್ಲ ಅದು, ಅದಕ್ಕೆ ಸಾಕು. ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕು, ಮತ್ತೆ ಇದು ದನದ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಎಲ್ಲ ಒಟ್ಟಿಗೆ ಮಾಡಿ ಹಾಕುದು ನಾವು. ಈಗ ನಿಮ್ಮ ಹತ್ರ ಎಷ್ಟು ಭೂಮಿ ಇದೆ ಈಗ ನೀವು ಕಬ್ಬು ಮಾಡುವಂತ? ಈಗ ಒಂದು 1 ಎಕರೆ ಒಳಗೆ ಉಂಟದ್ರೆ. ಈಗ ಅದನ್ನ ನಾಟಿ ಮಾಡಬೇಕಿದ್ರೆ ಎಷ್ಟು ಸಮಯ ತಗೊಳ್ತದೆ? ಸಾಧಾರಣ ಫಸ್ಟಿನಿಂದ ಗದ್ದೆ ಹಾಗೆ ಉಂಟು, ಕಸ ಇದೆಲ್ಲ ಅದನ್ನು ಕ್ಲೀನ್ ಮಾಡಿ ಇದು ಆಗ್ಬೇಕು, ಬಿಸಿಲು ಕಾಯ್ಬೇಕು ಅದಕ್ಕೆ. ಅದು ಕ್ಲೀನ್ ಮಾಡಿ ಆ ಗದ್ದೆಯನ್ನು ಇದು ಟ್ರ್ಯಾಕ್ಟರ್ ಮೂಲಕ ಅದನ್ನು ಉಡಿಸಿ ಮಾಡಿಡಬೇಕು, ಹುಲ್ಲು ತೆಗಿಬೇಕು, ಎಲ್ಲ ಜನಗಳ ಕೊಂಡೋಗಿ ನಾವೆಲ್ಲ ಕ್ಲೀನ್ ಆಗಿರಬೇಕು ನೀಟಾಗಿ. ಆಮೇಲೆ ನಮ್ಗೆ 1 ತಿಂಗಳು ಬೇಕಾಗ್ತದೆ ನಾಟಿ ಮಾಡಿ 1 ತಿಂಗಳು ಬೇರೆ ಕಸ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಬೇಕಾಗ್ತದೆ ನಮಗೆ. ಈಗ ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀರಿ? ಏನಂದ್ರೆ ನಮಗೆ ಅದೇ ನಮ್ಮ ಫ್ರೆಂಡ್ ಅವರು ಇದ್ದಾರೆ, ಅದು ನಮಗೆ ಅವರು ಹೇಳಿದ್ರೆ ನಿಮಗೆ ಸಪೋರ್ಟ್ ನಾನು ಮಾಡ್ತಾರೆ ಅಶೋಕ್, ನೀವು ಇಲ್ಲಿ ನೀವು ಮಾಡಿ ಏನ್ ನಿಮ್ಗೆ ನನ್ನಿಂದ ಬೇಕು ನನಗೆ ಉಪಕಾರ, ನಾನು ನಿಮ್ಗೆ ಬರೋ ನೀರು ಕೊಡ್ತೇವೆ, ಪಂಪ್ ಕೊಡ್ತೇವೆ, ಎಲ್ಲ ಹೊರ್ತೇವೆ, ನನಗೆ ಪಂಪ್ ಏನಿಲ್ಲ. ಉಂಟು ಒಂದು ಸಣ್ಣ ಪಂಪ್, ಬಾವಿ ಏನಾದ್ರೆ ದೊಡ್ಡ ಕೆರೆ ಉಂಟು, ಪಂಪ್ ಉಂಟು, ನನ್ನ ಸಣ್ಣ ಪಂಪ್, ಅದು ಅದಕ್ಕೆ ಸಾಕಾಗುದಿಲ್ಲ. ಸಾಧಾರಣ ಒಂದು ಗದ್ದೆಗೆ 3 ಗಂಟೆ ನೀರು ಬೇಕು ಪ್ರತಿ ದಿವಸ ಕೊಡ್ಬೇಕು, ಇಲ್ಲ ವಾರಕ್ಕೊಂದು ಸಲ ಕೊಡ್ಬೇಕು. ವಾರಕ್ಕೊಂದು ಸಲ ಅದು ಯಾವ ರೀತಿ ಅಂದ್ರೆ ಸ್ಪ್ರಿಂಕ್ಲರ್ ಮಾದರಿಯ ಅಥವಾ ಅಲ್ಲ ಇದೆ ಓಳಿಯಲ್ಲಿ? ಹೌದೌದು, ಓಳಿಯಲ್ಲಿ ಕೊಡುದು. ಅದೊಂದು ತೋಟದ ಈಗ ನೀವು ಬಂದ್ರೆ ಅಲ್ಲ ಅಲ್ಲಿ ಅದಕ್ಕೆ ಒಂದು ತೋಡ ಬೆಳಿತೇವೆ ನಾವು. ಆ ತೋಡ ಮಾಡಿ ನಾವು ಅದನ್ನ ಕ್ಲೀನ್ ಮಾಡ್ಬೇಕು, ಅದರಿಂದ ನಾವು ಆ ತೋಡಲ್ಲೇ ಕೊಡುದು. 3 ದಾರಿ ಉಂಟಲ್ಲ ಅದಕ್ಕೆ ಓಪನ್ ಮಾಡಿ ಕೊಡ್ಬೇಕು, ಅದಕ್ಕೆ ಅಲ್ಲಿ ನಿಲ್ಬೇಕು ನಾವು ಹೋಗೋ ತನಕ. ಅಲ್ಲಿ 8 ತನಕ ಹೋಗೋ ತನಕ ಇಲ್ಲಿ ಒಂದ್ಸಲ ಕಟ್ಟಿ ಬಂದ್ ಮಾಡುದು ಅಂದ್ರೆ ವಾರಕ್ಕೆ ಕೊಟ್ಟರೆ ಸಾಕು, ವಾರಕ್ಕೊಂದ್ಸಲ ಹೋಗ್ಬೇಕು. ಅದು ಸಾಧಾರಣ ಒಂದು 4-5 ಗಂಟೆ ನೀರು ಆಗ್ತದೆ, 1 ಗಂಟೆ 3 ಗಂಟೆ ಬೇಕು ನೀರು, ಅದು ಕಾಯ್ಬೇಕು. ಅದು ಸ್ವಲ್ಪ ಕಷ್ಟ ಆಗ್ತದೆ, ಏನ್ ಮಾಡುವ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಜನ ಅದಕ್ಕೆ ಮಾಡುದಿಲ್ಲ, ನಾನೇ ಬಿಡುದು ಅದಕ್ಕೆಲ್ಲ. ಅದಕ್ಕೆ ಮಾಡಿದ್ರೆ ಸಂಬಳ ಬೇರೆ ಕೊಡ್ಬೇಕಾಗ್ತದೆ, ಇಲ್ಲ ಅಂತ ಎಲ್ಲಾನೆ ಸಂಬಳ ಪಟ್ಟು ಮಾಡಿದ್ರೆ ನಾ ಯಾಕೆ ಕೃಷಿ ಮಾಡುದು? ಅದೇ ನಾವು ಅದನ್ನು ಸ್ವಲ್ಪ ತೊಡಗಿಸುದು ಅದ್ರಲ್ಲಿ. ಈಗ ಪ್ರಕೃತಿ ಹವಾಮಾನ ಬದಲಾಗ್ತದಲ್ಲ, ಅಂದ್ರೆ ಜಾಸ್ತಿ ಬಿಸಿಲು ಅಥವಾ ಜಾಸ್ತಿ ಮಳೆ ಅದು ಹೇಗೆ ಅದಕ್ಕೆ ತೊಂದರೆ? ಮೇಡಮ್, ಒಂದು ವೇಳೆ ಮಳೆ ನಾವು ನಾಟಿ ಮಾಡುವಾಗ ಮಳೆ ಬಂದ್ರೆ ಅದು ಮತ್ತೆ ಪಕ್ಕ ಅದರ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹೋಯ್ತಂತ ಲೆಕ್ಕ. ಅದು ಅದು ಕಂಟಿನ್ಯೂ ಮಳೆ ಬೆನ್ನಲ್ಲೇ ಬಂದ್ರೆ ಅದು ಹೋಯ್ತು. ಈಗ ನಾವು ಈ ಸಲ ನಾವು ಕಬ್ಬು ನಮ್ಗೆ ಬಹಳ ಒಳ್ಳೆ ಬಂದಿದೆ, ಈ ಸಲ ದೇವರು ಒಳ್ಳೆ ಕೊಟ್ಟಿದ್ದಾರೆ. ಆದ್ರೆ ಏನಂದ್ರೆ ಏನು ಕೈಗೆ ಬಂದ ಬಾಯಿಗೆ ಬಂದಾಗ ಆಗಿದೆ, ನಮಗೆ ಪರವಾಗಿಲ್ಲ, ನಮಗೆ ಅದು ಬೇಸರ ಇಲ್ಲ. ಒಂದು ಇದು ರೈತರಿಗೆ ಅವ್ರು ಕಷ್ಟ ಖುಷಿ ಪಡಿತಾರೆ, ಇದು ಮಾಡ್ತಾರೆ, ಪರವಾಗಿಲ್ಲ. ನಮ್ಮ ಎರಡು ಲಕ್ಷ ಕಬ್ಬು ನನಗೆ ಹೋಯ್ತು, ಹಾಳಾಯ್ತು, ನನಗೆ ಅದು ಚಿಂತೆ ಇಲ್ಲ, ಪರವಾಗಿಲ್ಲ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನನಗಿಂತ ದೊಡ್ಡ ರೈತನ ಅವ್ರು ಇದ್ದಾರೆ, ಎಷ್ಟು ಹೋಗ್ತಾರೆ ಹೋಗ್ತದೆ ಎಲ್ಲ. ಹೌದು, ಈಗ ಬೆಳೆದ ಮೇಲೆ ಅದು ಕಟಾವು ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ನಾಟಿ ಮಾಡಿದ ಮೇಲೆ ಕಟ್ಟಿಂಗ್ ಮಾಡ್ಲಿಕ್ಕೆ, ಇದು ಮಾರ್ಕೆಟಿಂಗ್ಗೆ ನಮಗೆ ಮೇಡಮ್ ಸಾಧಾರಣ ಒಂದು ಅದರಲ್ಲಿ ಎಲ್ಲ ತೆಗಿಬೇಕಾದ್ರೆ 1,500 ಕಟ್ಟು ಆಗ್ತದೆ ಬಂಡಲ್. ಅದನ್ನು ತೆಗಿಬೇಕಾದ್ರೆ ಸಾಧಾರಣ ನಮಗೆ 3 ದಿನ ಬೇಕು, ಒಂದು 20 ಜನ ಬೇಕು, ಒಂದು ದಿನಕ್ಕೆ 20 ಜನ. 3 ದಿನ ಅದನ್ನು 3 ದಿನದಲ್ಲಿ ಹಾಕ್ಲೇಬೇಕು ನಮ್ಗೆ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಗಾಡಿ ಬರುವಾಗ ಕಾಯ್ತಾರೆ ನಮ್ಮನ್ನು, ನಮಗೆ ಕೊಡಿ ನಮಗೆ ಕೊಡಿ ಅಂತ ನಮಗೆ ಕಿರಿಕೆ ಮಾಡ್ತಾರೆ. ಅವರಿಗೆ ನಾವು ಕೊಡ್ಲೇಬೇಕು ಆ ಟೈಮ್ಗೆ, ಒಂದು ಸ್ವಲ್ಪ ಲೇಟ್ ಆದ್ರೆ ಬೈದೇ ಹೋಗ್ತಾರೆ ನಮಗೆ, ನಾನು ಹೇಳಿದ ಟೈಮ್ಗೆ ನಮ್ಗೆ ಯಾಕೆ ಕೊಡ್ಲಿ, ನಾನು ಅದನ್ನ ಕೊಂಡು ಏನ್ ಮಾಡುದು, ನಮಗೆ ನೀವು ಹೇಳಿದ ರೇಟ್ ಕೊಡ್ಬೇಕಲ್ಲ ನಮಗೆ ಅಂತ ಕಿರಿಕಿರಿ ಮಾಡ್ತಾರೆ. ಮತ್ತೆ ಈಗ ಕಬ್ಬು ನಾಟಿ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ರೋಗ ಕೀಟ ಬಾಧೆ ಶತ್ರುಗಳ ಬಾಧೆ ಏನಾದ್ರೂ? ಶತ್ರುಗಳ ಅಂದ್ರೆ ಕೀಟ ಏನಿಲ್ಲ ಅದಕ್ಕೆ, ಅದನ್ನೊಂದು ಕೀಟ ಇತ್ತು ಮೊದಲೊಂದು ಕೀಟ ಇತ್ತು ಅದಕ್ಕೆ, ಅದನ್ನು ಹೇಣ್ ಅಂತ ಹೇಳ್ತಾರೆ ಅದಕ್ಕೆ, ಹೇಣ್ ಬೀಳದಂತ. ಅದು ಈಗ ರೋಗ ಕಮ್ಮಿ ಆಗಿದೆ. ಈಗ ಮೇನ್ ಉಪದ್ರ ಅಂದ್ರೆ ಫಸ್ಟ್ ನಾವು ಅದನ್ನ ನಾಟಿ ಮಾಡುವಾಗ ಮೊದಲಾಗಿ ನಾವು ಸುತ್ತ ಅದಕ್ಕೆ ಒಂದು ಬೇಲಿ ಬಂದೋಬಸ್ತ್ ಮಾಡ್ಬೇಕು. ಒಂದು ಮನೆಯಲ್ಲಿ ದನ 50-40 ದನ ಉಂಟು ಒಂದು ಮನೆಯಲ್ಲಿ, ಬಂದೋಬಸ್ತ್ ಆದ ಮೇಲೆ ಮತ್ತೆ ಅದನ್ನ ಮಾಡುದು ನಾವು. ಮತ್ತೆ ಈಗ ಅದನ್ನ ಬರಲಿಲ್ಲ, ಈ ಸಲ ಇಲಿ ಬಂದಿದೆ, ಮತ್ತೆ ಹಳಿಲು ಬಂದಿದೆ, ಅದರ ಸ್ವಲ್ಪ ಕಾಟ ಜಾಸ್ತಿ ಆಗಿದೆ. ಹಂದಿ ಒಂದು ಬರುದಿಲ್ಲ, ಒಂದ್ ಸಲ ಬಂದಿದೆ, ಇದು ಹಳಿಲು ಇಲಿ ಎಲ್ಲನ್ನ ಹಾಳು ಮಾಡಿದೆ ಕಬ್ಬನ್ನು. ಅದನ್ನ ಹೇಗಿಲ್ಲ, ಬೇಸರ ಏನ್ ಮಾಡುದು, ಅದಕ್ಕೆ ಕೂಡ ಹಸುವಾಗುತ್ತದೆ ಪ್ರಾಣಿಗಳಿಗೂ ಕೂಡ. ಈಗ ಅದಕ್ಕೋಸ್ಕರ ನೀವೇನಾದ್ರೂ ಬೇರೆ ಪ್ರಯತ್ನಗಳನ್ನ ಏನ್ ಮಾಡ್ಲಿಲ್ವ ಬರೋದಕ್ಕೆ? ಅದಕ್ಕೆ ಒಂದು ಪ್ರಯತ್ನ ಅಂದ್ರೆ, ಈಗ ಒಂದು ಮನೆಯಿಂದ ನನಗೆ ಒಂದು ಸ್ವಲ್ಪ ಅನಿಸುತ್ತೆ ಏನಂದ್ರೆ, ಇದಕ್ಕೆ ಏನ್ ಮಾಡುದಪ್ಪ ಅಂದ್ರೆ, ಈಗ ಸುತ್ತ ಮರ ಉಂಟಲ್ಲ, ಅದನ್ನು ಕಟ್ಟಿಂಗ್ ಮಾಡಿ ತೆಗೆದ್ರೆ ಮರದಿಂದ ಇನ್ನು ಕಾರ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ಈಗ ಒಂದು ಮಿಷಿನ್ ಇತ್ತು, ಅವ್ರೆ ಅದನ್ನ ನಮಗೆ ಕೊಟ್ಟದ್ದು, ನಮ್ಮ ಫ್ರೆಂಡ್ ಅವ್ರು ಈ ಮಿಷಿನ್ ಕೂಡ ರಿಪೇರಿ ಮಾಡಿ ಅಂತ, ಅದನ್ನು ಕೊಂಡು ನಮ್ಮ ಗುರುಪುರದಲ್ಲಿ ರಿಪೇರಿ ಮಾಡಿ ತಂದಿದ್ದೇನೆ. ಮೊದಲಾಗಿ ನಾಟಿ ಮಾಡುವ ಮೊದಲು ಆ ಮರನ್ನೆಲ್ಲ ಕಟ್ ಮಾಡ್ಬೇಕು, ಸರಿ ಉದಯ ಲೆಕ್ಕ ಮಾಡುವ 3 ಫೀಟ್ ಇಷ್ಟು ಎತ್ತರ ಇಟ್ಟು ಕಟ್ ಮಾಡಿದ್ರೆ ಮತ್ತೆ ಇಲಿ ಮತ್ತೆ ಇದು ಹಲಿಲು ಆಗ್ಲಿಕ್ಕೆ ಆಗುದಿಲ್ಲ ಅಂತ ನಮ್ಗೆ ಸ್ವಲ್ಪ ಅನಿಸಿತು ಹಾಗೆ ಮಾಡ್ಬೇಕಂತ. ಈಗ ನಿಮ್ಮ ಕಬ್ಬಿನ ತೋಟ ಮನೆಯಿಂದ ಎಷ್ಟು ದೂರದಲ್ಲಿ ಇದೆ? ಅಂದ್ರೆ ನೀವು ಕೆಲಸಗಳನ್ನೆಲ್ಲ ಹೇಗೆ ಪೂರೈಸ್ತೀರಿ? ಇಲ್ಲಿಂದ ನಾವು ಅಲ್ಲಿ ಜನ ಇಟ್ಕೊಂಡು ಹೋಗ್ಬೇಕು, ಜನ ಇಟ್ಕೊಂಡು ಹೋಗಿ ಹೇಗೆ ಅಂದ್ರೆ ಬಸ್ ಇಟ್ಕೊಂಡು ಆಗುದಿಲ್ಲ, ಅದಕ್ಕೆ ನಮ್ಮ ಗಾಡಿ ಉಂಟು, ಮತ್ತೆ ನಮ್ಮ ಹಳ್ಳಿಯ ಗಾಡಿ ಉಂಟು, ಹುಟ್ಟಿ ಒಂದು 10 ಜನ ಕರ್ಕೊಂಡು ಹೋಗ್ತಾರೆ ಗಾಡಿಯಲ್ಲಿ, ಕರ್ಕೊಂಡು ಹೋಗಿ ಕರ್ಕೊಂಡೇ ಬರೋದು ಅವರನ್ನು, ಊಟ ಚಾ ಇಲ್ಲೆಲ್ಲ ಒಟ್ಟಿಗೆ ಅವರ ಏನು ತಿಂತಾರೆ ಅವರೆಲ್ಲ ಅದೆಲ್ಲ ನಾವು ಕೊಂಡೋಗ್ಬೇಕು ಅವರಿಗೆ. ಈಗ ಖರ್ಚು ವೆಚ್ಚಗಳೆಲ್ಲ ಸಾಮಾನ್ಯ ಎಷ್ಟು ಬರ್ತದೆ ನಿಮ್ಮ ಖರ್ಚು ಬರ್ತದೆ ಮೇಡಮ್? ಯಾಕಂದ್ರೆ ಒಂದೊಂದ್ಸಲ ಇಳಿಯುವಾಗ ಫಸ್ಟ್ ಒಂದು ಕೆಲಸ ಮಾಡುವಾಗ ಸ್ಟಾರ್ಟ್ ಒಂದೊಂದು 30,000-40,000 ಸ್ಟಾರ್ಟ್ ಆಗ್ಬೇಕು ಅಲ್ಲ, ಸ್ಟಾರ್ಟ್ 25 ಗಂಟೆ ನಮ್ಗೆ ಟ್ರಾಕ್ಟರ್ ಹೋಗ್ತದೆ, ಒಂದು ಗಂಟೆಗೆ 1,100 ರೂಪಾಯಿ ಅದಕ್ಕೆ, ಒಂದು ಗಂಟೆಗೆ 25-28 ಗಂಟೆ ಟ್ರಾಕ್ಟರ್ ಕೆಲಸ ಉಂಟು ಅದಕ್ಕೆ. ಆಮೇಲೆ ಲೇಬರ್ಸ್ ಇವರಿಗೆಲ್ಲ 900 ಸಂಬಳ ಉಂಟು, ಊಟ ಕೊಡ್ಬೇಕು, 2 ಚಾ ಕೊಡ್ಬೇಕು, ಅದು ಕೊಟ್ಟು ಹೋಗಿ ಅವರು ಕೊಂಡು ನಾವಿಲ್ಲಿ ಕರ್ಕೊಂಡು ಬರಬೇಕು. ನೀವು ಇದನ್ನೆಲ್ಲ ಹೇಗೆ ನಿರ್ವಹಿಸ್ತೀರಿ ಆಗಿದ್ರೆ? ಅದಕ್ಕೆ ಹಣ ಎಲ್ಲ ಆಗ್ಲಿಕ್ಕೆ ಅಂದ್ರೆ ಮೇಡಮ್, ನಾವು ಕಬ್ಬು ಎಲ್ಲ ಮಾಡುದು ಅದೇ ಒಂದಲ್ಲ, ನಾವು ಎಲ್ಲದ್ರಲ್ಲಿ ನಾನು ತೊಡಗಿದವ. ಈಗ ನಾನು ಬೊಂಡದ ವ್ಯಾಪಾರ ಮಾಡ್ತೇನೆ, ಯಾಕಂದ್ರೆ ಅದು ಇಲ್ಲಿ ಈ ಕಾಲ ಅಲ್ಲ, ಎಷ್ಟೋ ವರ್ಷದಿಂದ ನಾನು ಮಾಡ್ತಿದ್ದೇನೆ. ಆ ಬೊಂಡ ನನ್ನ ಕೆಲಸ ನಾನು ಮಾಡಿ 10 ಗಂಟೆಗೆ ಎಲ್ಲ ಕೆಲಸ ಆಗ್ತದೆ, 10 ಗಂಟೆಗೆ ಆದ ಮೇಲೆ ಅದರಲ್ಲಿ ನಾನು ಉಳಿತಾಯದ ಹಣವನ್ನು ನನ್ನ ಸಂಬಳ ಅದೆಲ್ಲ ಇಟ್ಕೊಂಡು ಅವ್ರಿಗೆ ಸಂಬಳ ಕೊಡ್ತಾ ಇದ್ದೇವೆ. ಅವರು ನನ್ನ ಕೆಲಸ ಬೇರೆ ಮಾಡ್ತೇವೆ, ಅಲ್ಲಿ ಅವರನ್ನು ಕೆಲಸಕ್ಕೆ ಜನ ಬಿಡ್ತೇವೆ, ಆಗ ನಾನು ಅಲ್ಲಿ ಕೆಲಸ ಮಾಡುವಾಗ ನನ್ನ ಕೆಲಸ ಬೇರೆ ಆಗ್ತದೆ. ಅದು ಆದ ಮೇಲೆ ನಾನು ರಿಕ್ಷಾ ಬಿಡ್ತೇನೆ, ನಾನು ನನಗೆ ಯಾಕಂದ್ರೆ ಮನೆಯಲ್ಲಿ ಕೂತಲ್ಲಿ ನಾನು ಶ್ರಮಜೀವಿ. ಈಗ ಕಬ್ಬು ಕಟಾವು ಮಾಡುವಾಗ ಅದೆಲ್ಲ ಯಾವ ರೀತಿ ಮಾಡ್ತೀರಿ ಕಟಾವು ಮಾಡುವಾಗ? ಅಂದ್ರೆ ಅದರಲ್ಲಿ ಗರಿಗಳೆಲ್ಲ ತುಂಬಿ ಕಾಡಿನಂತೆ ಇರ್ತದಲ್ಲ, ಅದೊಂದು ಫಸ್ಟ್ ಆಗಿ ಮೇಡಮ್ ಏನಂದ್ರೆ ಎಲ್ಲಿ ಸರಿ ಅದು ಕಾಡ್ ಅಂತ ಹೇಳಿದ್ರಲ್ಲ, ಅದು ಅದರಲ್ಲಿ ಇದು ಗರಿ ಗರಿ ಅದು ಫುಲ್ ಒಣಗಿ ಗರಿ ಬರ್ತದೆ, ಅದಕ್ಕೆ ಒಳಗೆ ಹೋಗಿ ಅದಕ್ಕೆ ಆಗ್ತದೆ, ಯಾರಿಗೂ ಹೋಗುದಿಲ್ಲ. ನನಗೆ ಸಲ ಮೈ ಸಲ ತುಂಬಾ ಜುಮ್ಮ ಒಳಗೆ ಕತ್ತೆಯಲ್ಲಿ ಇಟ್ಕೊಂಡು ಹೋಗುದು, ಏನಾದ್ರೂ ಅಟ್ಯಾಕ್ ಮಾಡಿದಾಗ ಕತ್ತಿಲ್ಲ ನಮ್ಮ ಕೈಯಲ್ಲಿ ಅಂತ. ಅದಕ್ಕೆ ನಾನು 3-4 ಜನ ಒಂದು ನಮ್ಮ ರೂಮ್ನವರು ಕರ್ಕೊಂಡು ಹೋಗುದು, ಮತ್ತೆ ಇವರೆಲ್ಲ ಕರ್ಕೊಂಡು ಹೋಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಸೋದು, ಆ ಗರಿ ತೆಗಿಬೇಕು. ನಾವು ಒಂದು ಕಟ್ ಇವರಿಗೆ ಕೊಟ್ಟಿದ್ದಲ್ಲ ಕಂಪದ ಗರಿ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡುವ, ಅದು ಚಂದ ಕಾಣ್ತದೆ. ಮತ್ತೆ ಅದು ಏನು ಆಚೆ ಈಚೆ ಇಲ್ಲಿಂದ ಆ ಸೈಡ್ ತನಕ ನಮಗೆ ಕಾಣ್ತದೆ, ಯಾರು ಬಂದ ಗೊತ್ತಾಗ್ತದೆ. ಅದನ್ನು ಕ್ಲೀನ್ ಮಾಡಿದ ಮೇಲೆ ನಾವು ಕಟ್ ಮಾಡುದು ಎಷ್ಟೆಷ್ಟು ಉದ್ದಕ್ಕೆ ನೀವು ಅದನ್ನು ಕಟ್ ಮಾಡ್ತೀರಿ? ತೆಗಿಬೇಕು, ಬುಡದಿಂದ ತೆಗೆದು 12 ಕಬ್ಬು ನಾವು ಬೀಡಿ ಕಟ್ಟಿರ್ತೇವಲ್ಲ, ಆತರ ಕಟ್ ಮಾಡ್ಬೇಕು ನಾವು. ಕೊಂಡೋಗಿ ಅಲ್ಲಿ ಕಟ್ ಮಾಡಿ ಕೊಡ್ತಾರೆ, ಕೊಂಡೋಗೋರು ಬೇರೆ ಇರ್ತಾರೆ ಅಲ್ಲಿಂದ ಮೇಲೆ ಕೊಂಡೋಗಲಿಕ್ಕೆ ಗದ್ದೆಯಿಂದ. ಮಾರುಕಟ್ಟೆ ಎಲ್ಲ ಯಾವ ರೀತಿ? ಮಾರುಕಟ್ಟೆ ನನಗೆ ನಾನು ಕೊಂಡೋಗಿ ನಾ ಮಾರ್ಬೇಕಂತಿಲ್ಲ, ನನಗೆ ಎಷ್ಟು ಕಷ್ಟಮರ್ ಎಲ್ಲ ಕಸ್ಟಮರ್ ಬರ್ತದೆ. ಏನಂದ್ರೆ ಒಂದು ಚೌತಿಗೆ ಬೇಕಾದಷ್ಟು ಕಸ್ಟಮರ್, ನಾನು ಈ ಸಲ ಬಿಟ್ಟಿದ್ದೆಲ್ಲ ಎಲ್ಲ ಕಬ್ಬು ಕಮ್ಮಿ ಆಯ್ತಂತ ಎಲ್ಲ ಹಬ್ಬಗಳಿಗೆ. ಮತ್ತೆ ಒಂದು ನಮ್ಮ ತುಳಸಿ ಪೂಜೆ 3 ಹಬ್ಬಕ್ಕೆ ಕಬ್ಬು ಹೋಗ್ತದೆ. ಹಾಗಿದ್ರೆ ನಿಮ್ಮ ಕಬ್ಬು ಊರಿನ ಹಬ್ಬಗಳಿಗಾಗಿ ಯಾರು ಮಾಡುದಿಲ್ಲ, ಅದು ಮಾಡ್ತಿರ್ತದೆ. ಈಗ ಅದನ್ನು ಗದ್ದಿದ್ದವರು ಮಾಡ್ತಾರೆ, ಅದನ್ನು ಮಾಡ್ಲಿಕ್ಕೆ ಗಟ್ಟ ಯಾರು ಇಲ್ಲ ಈಗ ಜನ. ನಾನೊಂದು ಅದರಲ್ಲಿ ಈಗ ಬಿದ್ದಿದ್ದೇನೆ ಈಗ ಕಬ್ಬಲ್ಲಿ. ಒಂದು ಕಟ್ಟದಲ್ಲಿ ಎಷ್ಟು ಕಬ್ಬುಗಳು ಹಿಡಿತದೆ? 12. ಒಂದು ಕಟ್ಟಕ್ಕೆ ಎಷ್ಟು ಈಗಿನ 12 ಕಬ್ಬು ಅಂದ್ರೆ ಒಂದು 10 ಕಬ್ಬು ಸಾಲಿಡ್ ಆಗಿ ಇರ್ಬೇಕು, ಒಳ್ಳೆ ಕಬ್ಬು ಇರ್ಬೇಕು. ಒಂದು 2 ಕಬ್ಬು ಸಣ್ಣ ಸಪ್ಪರ ಕಬ್ಬು ನಾವೇ ಒಳಗಿಟ್ಟು ನಾ ಕಟ್ತೆ, ಯಾಕಂದ್ರೆ ಅದು ಇಲ್ಲದ ಬಿದ್ರೆ ನಮ್ಮ ಟ್ರಿಕ್ಸ್ ಅಲ್ಲ. ಅದು ಒಂದೆರಡು ಕಬ್ಬು ಅದು ಕಟ್ತೇವೆ. ಅದು 12 ನಾವು ಇಲ್ಲಿ 325 ಅಂತ ಹೇಳ್ತೇವೆ ಕಟ್ಟಾಗೆ, 300 ರೂಪಾಯಿ ಕೊಡ್ತಾರೆ ಇಲ್ಲೇ ಕೊಂಡು ಕೊಡ್ತಾರೆ. ಮತ್ತೆ ಅವರು ಕೊಂಡೋಗಿ ಅಂದ್ರೆ 500 ರೂಪಾಯಿಗೆ ಅಲ್ಲಿಂದ ಮಾಡ್ತಾರೆ ಅವರು. ಮುಂದಿನ ಬೆಳೆಗೆ ನೀವು ಈಗ ಬೇರೆ ನೀವು ಬೆಳೆಸ್ತೀರಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಬೀಜಗಳನ್ನು ಸಂಗ್ರಹಿಸ್ತೀರಿ? ಅದು ಮೇಡಮ್ ಅಂದ್ರೆ ನಾವು ಇವತ್ತೇ ಒಂದು ಸಲ ಒಳ್ಳೆ ಊಟ ಉಂಟಂತ ಒಂದೇ ಸಲ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾಳೆ ಮಧ್ಯಾಹ್ನಗಳು ಬೇಕಲ್ಲ. ಈಗ ಮಳೆ ಗಾಳಿ ಇದರಿಂದ ಸಂರಕ್ಷಿಸ್ತೇವೆ, ಏನು ಮಾಡ್ತೇವೆ ಅಂತ ನಾವು ಇನ್ನೊಂದು ಸಲಕ್ಕೆ ನಾವು ಬೀಜಕ್ಕೆ ಅಂತ ಕಬ್ಬು ಇರ್ತೇವೆ, ಅದೊಂದು ಸಲ ಇರ್ತೇವೆ ಬೀಜಕ್ಕೆ ಅಂತ ಸಪ್ರೇಟ್ ಇರ್ತೇವೆ. ಅದಕ್ಕೆ ಅದು ನಾವು ಎಷ್ಟು ಹಣ ಕೊಟ್ಟರೆ ಕೊಡುದಿಲ್ಲ ಯಾರಿಗೆ. ಇನ್ನೊಬ್ರು ನಮಗೆ ಬೀಜಕ್ಕೆ ಹಣ ಕಬ್ಬು ಕೊಡಿ ಅಂತ ಯಾರು ಕೊಡುದಿಲ್ಲ, ಯಾಕಂದ್ರೆ ಇಲ್ಲಿ ನಮ್ದು ಕೃಷಿ ಜಾಸ್ತಿ ಆಗ್ತದಲ್ಲ, ಅದಕ್ಕೆ ಕೊಡ್ತೇವೆ. ಅದಕ್ಕೆ ನಾವೇ ಅದನ್ನು ಸಪ್ರೇಟ್ ಆಗಿ ಹಾಗೆ ಬಿಡ್ತೇವೆ ಕಬ್ಬು. ಅದು ಡಿಸೆಂಬರ್ ಅಲ್ಲಿ ನಾವು ಕಟ್ ಮಾಡುದು, ಅಲ್ಲೇ ಬಿಡ್ತೀರಾ? ಕಟ್ ಮಾಡ್ಲಿಕ್ಕಿಲ್ಲ, ಕಟ್ ಅಂದ್ರೆ ಏನು ಇದು ಹಾಳಾಗಿ ಹೋಗುದಿಲ್ಲ? ಹಾಳಾಗಿದ್ರೆ ಕೂಡ ಇಲ್ಲಿ ತಿಂದಿಗೆ ಅದು ಇದು ತಿಂತದಲ್ಲ, ಅದು ಬೀಳ್ತದೆ. ಸಣ್ಣ ಸ್ಕಿನ್ ಅಲ್ಲಿ ಇದ್ರೆ ಸಾಕು, ಅದು ಅದು ಜೀವನ ಇರ್ತದೆ. ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಸಂಗ್ರಹಿಸಿಡುವಂತ ಗದ್ದೆಯಲ್ಲೇ ಇರ್ಬೇಕು, ಅದಕ್ಕೆ ನೋಡಿದ್ರಲ್ಲ ಆಸಾಡಲ್ಲ ಅದಕ್ಕೆ ಇದಕ್ಕೇನೆ ಅದು ಬೀಜಕ್ಕೇನೆ ಅದೆಲ್ಲ. ಈಗ ಕೆಲವರೆಲ್ಲ ಪುನಃ ನಾಟಿ ಮಾಡುವಾಗ ಗದ್ದೆಯನ್ನು ಪುನಃ ಅದನ್ನು ತಯಾರಿ ಮಾಡ್ತಾರಲ್ಲ, ನೀವು ಯಾವ ರೀತಿ ತಯಾರಿ ಮಾಡ್ತೀರಿ? ಅಂದ್ರೆ ಅದರ ಕಸಗಳೆಲ್ಲ ಇರ್ತದಲ್ಲ ಗದ್ದೆಯಲ್ಲಿ, ಅದನ್ನೆಲ್ಲ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಿ? ನಾವು ಒಬ್ಬರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದರಲ್ಲಿ ತುಂಬಾ ಕಷ್ಟ ಉಂಟು. ಸೈಡ್ ಇಂದ ಅದು ಕಸ ತೆಗಿಬೇಕು, ಸೈಡ್ ಕ್ಲೀನ್ ಆಗ್ಬೇಕು, ಮತ್ತೆ ಮರ ಸೈಡ್ ಗೆಲ್ಲಿರಬಾರ್ದು, ಯಾವ ಕಸ ಇರಬಾರ್ದು. ಕಸ ಕ್ಲೀನ್ ಆದ ಮೇಲೆ ನಾವು ಟ್ರಾಕ್ಟರ್ ಕರೆಸಿ ಆಮೇಲೆ ಅವರು ಕರೆಸಿ ಎಲ್ಲ ಅದು ಫೈನಲ್. ಈಗ ನೀವು ಬಿಟ್ಟಂತ ಬೀಜಗಳಿರ್ತಾವಲ್ಲ ಅದು ಟ್ರಾಕ್ಟರ್ ಮೂಲಕ ಇದು ಮಾಡಿದ್ರೆ ಹಾಳಾಗ್ತದೆ. ಹಾಳಾಗ್ತಾನೆ ಆದೊಂದು ಸಲ ಹೇಳಿದ್ರೆ ಏನಂದ್ರೆ ಇದೊಂದು ನಮ್ಮೊಂದು ಪಾರ್ಸ್ ಒಂದು ಹಾಸ್ಪಿಟಲ್ ಆಚೆ ಕೊಂಡೋಗ್ತಾರಲ್ಲ ಅದನ್ನು ಆತರ ಜಾಗದಲ್ಲಿ ಅಲ್ಲ. ಈಗ ನೀವು ಪುನಃ ನಾಟಿ ಮಾಡುವಾಗ ಅಲ್ಲೇ ಇರುತ್ತಲ್ಲ ಬೀಜಗಳು, ಅದನ್ನು ಟ್ರಾಕ್ಟರ್ ಮೂಲಕ ಇದು ಮಾಡಿದ್ರೆ ಹಾಳಾಗುದಿಲ್ವಾ ಅಂತ ಟ್ರಾಕ್ಟರ್ ಪುನಃ ಓಡಿಸ್ತೀರಾ ಅಂತ? ನೀವು ಅದು ಕಂಪ್ಲೀಟ್ ಕ್ಲೀನ್ ಮಾಡಿ ನಾವು ತೆಗೆದು ಅದನ್ನು ತೆಗೆದು ಬೀಜಕ್ಕೆ ಕಬ್ಬು ಇಟ್ಟಿದ್ರೆ ಮೇಡಮ್ ಅದನ್ನು ತೆಗೆದು ಒಂದು ಬದಿಗೆ ಹಾಕ್ಬೇಕು. ಸರಿ, ಎಲ್ಲ ಬದಿಗೆ ಹಾಕ್ಬೇಕು, ಅದರ ಮೇಲೆ ಆಗಿದ್ದು ಹೋಯ್ತದೆ. ಅದು ಕ್ಲೀನ್ ಮಾಡಿ ಆ ಬೀಜ ತೆಗೆದು ಜಾಗದಲ್ಲಿ ಬದಿಗೆ ಇಡಬೇಕು. ಎಲ್ಲ ಕಸ ಬೇರೆ ನಮ್ಮ ಬೀಜದ ಉಪಯೋಗ ಆಗುವಂತ ಒಂದು ಅದು ಬದಿಗೆ ಹಾಕ್ಬೇಕು. ಅದನ್ನ ಆಮೇಲೆ ಕ್ಲೀನ್ ಆದ ಮೇಲೆ ಟ್ರಾಕ್ಟರ್ ಓಡಿಸುದು. ಅದೇ ಅದು ಅಂದ್ರೆ ಅಲ್ಲಿರುವ ಇದನ್ನೆಲ್ಲ ನೀವು ಉರಿಸಿ ಏನಾದ್ರೂ ಸೂಟು ಮಣ್ಣಿನ ತರ ಏನಾದ್ರು ಮಾಡಿದ್ರೆ ಕಸ ಇರ್ತದಲ್ಲ ಅದಕ್ಕೆ ಬೆಂಕಿ ಕೊಡ್ತೇವೆ. ಅಲ್ಲಿ ನಡುವೆ ರಾಶಿ ಆಗಿ ಬೆಂಕಿ ಕೊಟ್ಟು ಅದರದ್ದು ಒಂದು ಗೊಬ್ಬರ ಗೊಬ್ಬರ ಕೂಡ ಆಗ್ತದೆ. ಅದನ್ನು ಉಪಯೋಗ ಮಾಡುದಿಲ್ಲ ನಾನು, ಅದಲ್ಲ ನಾವು ಅರ್ಜೆಂಟ್ ಆಗ್ಬೇಕು, ನಾವು ಮಂಡಳಿಗೆ ಬೀಳ್ತೇವಲ್ಲ ಬೆಂಕಿ ಕೊಟ್ಟು ಬಿಡುದಲ್ಲಿ. ಈಗ ಕಬ್ಬು ಬೆಳೆಯುವಾಗ ನೀವು ಅದರ ಒಳಗೆ ಅಂತರ್ಬೆಳೆಯಾಗಿ ಬೇರೆ ಬೆಳೆಗಳನ್ನು ಬೆಳೆಸಲಿಕ್ಕೆ ಆಗ್ತದ? ಕಬ್ಬು ಬೆಳೆಯಲ್ಲಿ ಆಗ್ತದೆ. ನೀವೇನು ಬೆಳೆಸ್ತೀರಿ? ಏನಂದ್ರೆ ಮೇಡಮ್, ಇದೀಗ ಕಬ್ಬು ಕಡಿದ್ದೇವೆ ನಾವು, ಈಗ ಕಬ್ಬು ಕಡಿದ ದಂಡೆ ಉಂಟಲ್ಲ ಅದರಲ್ಲಿ ಬೆಂಡೆಕಾಯಿ ವೈಟ್ ಬೆಂಡೆಕಾಯಿ ಹಾಕ್ತೇವೆ ನಾವು. ಊರಿದ ಬೆಂಡೆಕಾಯಿ ಅಂತ ಹೇಳ್ತಾರೆ ಅದಕ್ಕೆ. ಈ ಟೈಮ್ ಹಾಕ್ಬೇಕು, ಮಳೆ ಬಂದ್ರೆ ಆಗುದಿಲ್ಲ ಅದು. ಈಗ ನನ್ನ ಬೀಜ ಸ್ವಲ್ಪ ಅದ ಪ್ರಾಬ್ಲಮ್, ಬೀಜ ಇಲ್ಲ ಜಾಸ್ತಿ ಅದಕ್ಕೆ. ಎಷ್ಟುಂಟು ಬೀಜ, ಅದು ಹಾಳಾಗಿದೆ. 3-4 ವರ್ಷ ಆಯ್ತು ಮಾಡಿದ್ರೆ ನಾವು ಸರಿಯಾಗಿ, ನಮ್ಮ ತಾಯಿ ಒಂದು ಹುಷಾರಿಲ್ಲದೆ. ಈಗ ಅದು ಹಾಕಿದ್ರೆ ಅದ್ರಲ್ಲಿ ಕೂಡ ಪ್ರಾಫಿಟ್ ಬರ್ತಾ ಉಂಟು. ಅದು ನಾವು ಒಳ್ಳೆ ನೋಡಿದ್ರೆ ಬೆಂಡೆ ಯಾವ ಟೈಮ್ ಅಲ್ಲಿ ಹಾಕ್ತೀರಿ? ಅದೇ ಟೈಮ್ ಹಾಕ್ಬೇಕು ನಾವು, ಸೆಪ್ಟೆಂಬರ್ ಅಲ್ಲಿ, ಸೆಪ್ಟೆಂಬರ್ ಮಿಡ್ಲ್ ಅಲ್ಲಿ ಹಾಕ್ಬೇಕು ನಾವು. ಮಳೆ ಸ್ವಲ್ಪ ಕಮ್ಮಿ ಆಗುವಾಗ ಅದಕ್ಕೆ ಕೂಡ ರೇಟ್ ಉಂಟು. ನಾವು ಸಾಧಾರಣ ನಾವು ಅವತ್ತೆಲ್ಲ ಹಾಕ್ತಿದ್ದೆ ನಾವು ಒಂದು ವಾರಕ್ಕೆ ಒಂದೊಂದು ಸಲ ತೆಗೆ ಒಂದೊಂದು ಕ್ವಿಂಟಲ್ 1.5 ಕ್ವಿಂಟಲ್ ನಮ್ಗೆ ಸಿಗ್ತಿತ್ತು. ವಾರಕ್ಕೆ ಅಂತ 3 ಕ್ವಿಂಟಲ್ 4 ಕ್ವಿಂಟಲ್ ನಾನು ನಾ ಅಂತ ಬೆಳಿಗ್ಗೆ ಮಾರ್ಕೆಟ್ ಕೊಂಡು ಬರೋದು ಗಾಡಿಯಲ್ಲಿ. ಬೆಂಡೆ ಬೆಳೆ ಮಾತ್ರ ಆಗ್ತದ ಅಲ್ಲ ಬೇರೆ ತರಕಾರಿ? ಬೆಂಡೆನೆ ನಮ್ಮದು, ಯಾವ್ದ ನೋಡಿ ನೋಡಿ ಹಾಕುದು ನಾವು. ಈಗ ಎಲ್ಲ ಕೃಷಿ ನಾನು ಮಾಡುದಿಲ್ಲ, ನಾವು ಕಬ್ಬು ಮಾಡುದು. ಯಾಕಂದ್ರೆ ಅದು ಅದ್ರ ನಮಗೆ ಗೊತ್ತ ಅದ್ರ ವಿಷಯ ಏನಂತ. ತರಕಾರಿಯಲ್ಲಿ ನಾವು ಎಲ್ಲ ತರಕಾರಿ ಮಾಡುದಿಲ್ಲ. ಇದಾದ್ರೆ ನಮಗೆ ಇದರ ರಿಸಲ್ಟ್ ಬೇಗ ಸಿಗ್ತದೆ, ನಮಗೆ ಬೇಗ ಬೇಗ ಆಗ್ತದೆ. ಅದೆಲ್ಲ ಕಾಯ್ಬೇಕಾಗ್ತದೆ, ಅದನ್ನು 4-5 ತಿಂಗಳು ಅದು ಕಾಯ್ಬೇಕು. ಇದರಲ್ಲಿ 3 ತಿಂಗಳು ಬೆಂಡೆಗೆ. ಈಗ ಅದ್ರ ಒಳಗೆ ಮಾಡುವಾಗ ಅದಕ್ಕೆ ಏನಾದ್ರೂ ಕೀಟಬಾಧೆ ಏನು? ಅದಕ್ಕೆ ನಾವು ಇದು ಮಾಡ್ತೇವೆ, ಏನಂದು ಅದೇನಾದ್ರೂ ಇದ್ರ ಬರ್ತೇವೆ, ಅದು ಇರುವೆ ಇರುವೆ ಎಲ್ಲ ಹೂ ತಿಂತದೆ. ಅದಕ್ಕೆ ಸಿಂಪಿ ಇದು ಡಿಟಿ ಪೌಡರ್ ತಲೆಗೆಲ್ಲ ಸಿಂಪಡಿಸ್ಬೇಕು ನಾವು, ಅದು ಸರಿ ಆಯ್ತದೆ. ಮತ್ತೆ ಮತ್ತೆ ಮದ್ದು ಸಿಗ್ತದೆ, ಅದೊಂದು ಮದ್ದು ಉಂಟು ಅದಕ್ಕೆ ತಕ್ಕಂತ, ಅದಕ್ಕೆ ನಾವು ಅದು ಕೊಡ್ತೇವೆ ಮದ್ದು. ಆದ್ರೆ ಎಲ್ಲ ತಿನ್ನುವಂತ ತರಕಾರಿ ಎಲ್ಲ ಅದಕ್ಕೆಲ್ಲ ಆಗುದಿಲ್ಲ, ಅದೆಲ್ಲ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಈಗ ನಿಮಗೆ ಈ ಕಬ್ಬು ಬೆಳಿಲಿಕ್ಕೆಲ್ಲ ಕೆಲಸದವರೆಲ್ಲ ಸಿಗ್ತಾರ ಸುಲಭವಾಗಿ? ಸಿಗ್ತಾರೆ ಮೇಡಮ್. ಆದ್ರೆ ಸ್ವಲ್ಪ ಕಷ್ಟ ಉಂಟು, ಕರೀಲಿಕ್ಕೆ ಬರುದಿಲ್ಲ. ಒಂದು ಸಲ ಬಂದ್ರೆ ಅದ್ರ ಸ್ವಲ್ಪ ನಾನಂತ, ಯಾಕೆಂದ್ರೆ ಕಬ್ಬು 10 ಜನ ಕೆಲಸಕ್ಕೆ ಇದ್ರೆ ಕೂಡ ಕೆಲಸಕ್ಕಿದ್ದರೆ ಅಂದ್ರೆ ನಾ ಕೈ ಕಟ್ಟು ದೂರ ನಿಲ್ಲುದಿಲ್ಲ ನಾನು. ಅವರೊಟ್ಟಿಗೆ ಕೆಲಸ ಮಾಡ್ತೇನೆ ನಾನು, ಯಾಕಂದ್ರೆ ನಾನು ಕೆಲಸ ಮಾಡಿದ್ರೆ ಅವರು ಎಣಿಸ್ತಾರೆ ಸಂಬಳ ಕೊಡೋನಿಗೆ ಕೆಲಸ ಮಾಡಿದ್ರೆ ನಾವು ಇವನೊಟ್ಟಿಗೆ ಹೇಗಪ್ಪ ನಾವು ಕೆಲಸ ಮಾಡುದಂತ. ಅವರು ಕೂತ್ಕೊಳ್ಳುದಿಲ್ಲ, ಕಂಟಿನ್ಯೂ ಮಾಡ್ತಾನೆ ಇರ್ತೇನೆ. ನಾವು ಕೂಡ ಅವ್ರೊಟ್ಟಿಗೆ ಇರ್ತೀವಿ ಕೆಲಸ ಮಾಡಿ. ಜನ ಕನ್ನಡದವರೆಲ್ಲ ಸಿಗ್ತಾರೆ, ಊರಿನವರಿಲ್ಲ ಕನ್ನಡದವರು ಸಿಗ್ತಾರೆ, ಹಿಂದಿಯವರು ಅದು ಎಲ್ಲ ಸಿಗ್ತಾರೆ. ಕಬ್ಬು ಬೆಳೆಯಲ್ಲಿ ನಿಮ್ಮ ಖರ್ಚೆಲ್ಲ ಕಳೆದು ನಿಮ್ಮ ಆದಾಯ ಎಷ್ಟಾಗಿದೆ? ಬರ್ತದೆ ಮೇಡಮ್, ಈ ಸಲ ನಿರೀಕ್ಷೆ ಮಾಡಿದ್ದೀನಿ ನಾನು. ನಿರೀಕ್ಷೆ ಮಾಡಿದ್ರೆ ಸಾಮಾನ್ಯವಾಗಿ ಯಾವಾಗ್ಲೂ ಎಷ್ಟು ಬರ್ತದೆ? ಅದೇ ಈ ಸಲ ನಾನು ಸಾಮಾನ್ಯವಾಗಿ ನನಗೊಂದು ಬರ್ತಿದ್ದು 2.5 ಲಕ್ಷ ಆಗಿದೆಲ್ಲ ಬರ್ತಿದ್ದಿಲ್ಲ. ಖರ್ಚುಂಟು ಅದರಲ್ಲಿ, ಬರೀ ಹಣ ಅದು ತೋಟಲಾಗೆ ಅದನ್ನು ಮುಂದೆ ಆಗ್ಲಿಕ್ಕೆ ಆಗುದಿಲ್ಲ, ಅದರಲ್ಲಿ ಖರ್ಚುಂಟು. ಮತ್ತೆ ಈ ಸಲ ನಮಗೆ ಒಳ್ಳೆ ಬಂದಿದೆ ಕಬ್ಬು, ಅದಕ್ಕೆ ಸಾಧಾರಣ ಲೆಕ್ಕದಲ್ಲಿ ಅಷ್ಟು ಬಂದಿದೆ. ಆದ್ರೆ ಅದನ್ನು ಆವತ್ತು ಹೇಳಿದಲ್ಲ ನಾನು, ಕೈಗೆ ಬಂದ ಬಾಯಿಗೆ ಬರಲಿಲ್ಲ ಅಂತ, ಹಾಗೆ ಹಾಗೆ ಹೋಗಿರಲ್ಲ, ಹಾಳಾಗಿದೆ. ಅಲ್ಲ, 1.5 ಲಕ್ಷ ಹೋಯ್ತು ಕಬ್ಬು ನಮ್ದು. ಮನೆಯವರ ಸಹಕಾರ ಅಲ್ಲ, ಮನೆಯವರ ಸಹಕಾರ ಅಂದ್ರೆ ನನ್ನ ಹೆಂಡತಿ ನನಗೆ ತುಂಬಾ ಈ ಟೈಮ್ ಯಾವ ಈಗ ಅವ್ರು ಯಾರು ಸಪೋರ್ಟ್ ಮಾಡುದಿಲ್ಲ, ಅವ್ರ ಗಂಡ ಅವರಿಗೆ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಗದ್ದೆಗೆ ಊಟ ಮಾಡಿಕೊಡುದು, ಅದು ಎಲ್ಲ ರೆಡಿ ಮಾಡಿಕೊಡುದು. ಒಂದು 10 ಜನ ಇದ್ರೆ ಅವ್ರಿಗೆ ಸಂಬಳ ರೆಡಿ ಮಾಡಿಕೊಡುದು ಅವ್ರಿಗೆ, ಅದೆಲ್ಲ ಮಾಡ್ತಾರೆ. ನನ್ನೊಟ್ಟಿಗೆ ಇದ್ರು ಕೆಲಸಕ್ಕೆಲ್ಲ, ನಾನು ಹೇಳಿದ್ದೆ ಅದು ಆಗುದಿಲ್ಲ ಅಂತ ಹೇಳಿದ್ರೆ ಸಪೋರ್ಟ್ ಉಂಟು, ಫುಲ್ ಸಪೋರ್ಟ್ ಉಂಟು ಹೇಳ್ತಾರೆ. ಒಂದ್ಸಲ ನಮ್ಮನ್ನ ಕಷ್ಟ ನೋಡಿ, ಯಾಕೆಂದ್ರೆ ಅಲ್ಲಿ ಕೆಲಸ ನೋಡಿ ಬರುವಾಗ ನನಗೆ ಒಂದೇ ಸಲ ಬಿಲ್ಲಿ ಬೀರು ಬೀಳುದು ನನಗೆ ಆಗುದಿಲ್ಲ ಅಂತ. ನೀವು ಹೋಗ್ಬೇಡಿ, ಬೇಡ ಬೇಡ, ನೀವು ಕೂಡ ಹೇಳ್ತಾರೆ ಮಾಡ್ತಾರೆ ಬೇಡ ಅಂತ. ಆದ್ರೆ ನನಗೆ ಅದು ಕೈ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಆಸಕ್ತಿ ಇದೆ. ನಾನು ಏನ್ ಹೇಳಿದ್ರೆ ನೀವು ಅದಕ್ಕೆ ಅಡ್ಡಿ ಮಾಡಬೇಡಿ, ನಮಗೆ ಬೇರೆ ಏನಾದ್ರು ಹೇಳಿ. ಅದು ನನ್ನ ಜೀವನ ಎಷ್ಟು ತಮ್ಮ ದೇವರು ಕೈಕಾಲು ನಮಗೆ ಇದು ಶಕ್ತಿ ಕೊಟ್ಟರು ಅಷ್ಟು, ಅದ್ರ ಅಂದಿತರ ದುಡಿತೇನೆ ಅಂತ ಹೇಳಿದ್ದೆ ಅವರಿಗೆ. ಮಕ್ಕಳು ಸಪೋರ್ಟ್ ಉಂಟು ಅವ್ರಿಗೆ, ಅವ್ರು ಹೇಳ್ತಾರೆ. ಯಾಕಂದ್ರೆ ಒಂದೊಂದು ಸಲ ನಾವು ಇಲ್ಲಿ ಬಂದು ಬೀಳ್ತೇವೆ ನಾನು, ಒಂದೊಂದು ಸಲ ಗೆವದ ಇಲ್ಲದಾಗೆ ಆಗ್ತದೆ, ಸುಸ್ತಾಗಿ ಅಲ್ಲ. ಇವರು ಹೇಳ್ದು ಯಾಕೆ ಹೋಗುದು ನೀವು, ಬೇಡ ಹೋಗುದು ಬೇಡ, ನೀವು ಇಲ್ಲೇ ರೀ, ನಮಗೆ ಯಾವ್ದು ನೀವು ಇಷ್ಟು ಇದ್ದು ಸಾಕು ನಮಗೆ ಬೇಡ ಅಂತ. ನಾನು ಅದನ್ನು ಕೇಳುದಿಲ್ಲ. ನಾನು ಬೊಂಡಕ್ಕೆ ಹೋಗ್ತೇನೆ, ಬೊಂಡ ಹೇಳಿದ್ದೆ ನಿಮಗೆ, ಮತ್ತೆ ರಿಕ್ಷೆಗೆ ಹೋಗ್ತೇನೆ, ಎಲ್ಲ ಕೆಲಸಕ್ಕೆ ನಾನು ಮಾಡ್ತೇನೆ. ಕೆಲಸ ಅಂದ್ರೆ ಎಲ್ಲ ನಾನು ಎಲ್ಲ ನಾನು ಮಾಡ್ತೇನೆ. ಆಗ ನಾವು ನಿಮ್ಮ ಜೊತೆ ತೋಟದಲ್ಲಿ ಗಮನಿಸಿದ್ವಿ, ನೀವು ಪಾದರಕ್ಷೆ ಇಲ್ಲದೆ ಹೋಗುವಂತದ್ದು ನೋಡಿದ್ವಿ, ಅದಕ್ಕೆ ಏನಾದ್ರೂ ಕಾರಣ? ಕಾರಣ ಉಂಟು ಮೇಡಮ್, ಯಾಕಂದ್ರೆ ನಾನು ಒಂದ್ಸಲ ಕೃಷಿ ಇದು ಟಿವಿಯಲ್ಲಿ ನೋಡಿದ್ದು, ಒಬ್ಬರು ಅದರ ಸಂದರ್ಶನ ಇತ್ತು, ಅದನ್ನ ನೋಡೋದು ತುಂಬಾ ಇಷ್ಟ. ಅದನ್ನೆಲ್ಲ ಅದಕ್ಕೆ ನಾನು ಚಪ್ಪಲ ಯಾಕೆ ಹಾಕುದ್ರು ಕೇಳಿದ್ರು ಅವರು. ಚಪ್ಪಲ್ ಹಾಕಿದ ಅಲ್ಲಿ ಕೆಲಸ ಮಾಡಿದ್ರೆ ಭೂಮಿಯಲ್ಲಿ ಎಲ್ಲ ಇದಿರ್ತೆ ಅಲ್ಲ ಮೇಡಮ್, ಎಲ್ಲ ಸೊಪ್ಪು ಎಲ್ಲ ಮಿಷಿನ್ ಅಲ್ಲಿಗೆ ರೂಡಿ ಉಡಿಯಾಗಿ ಆಗ್ತದೆ ಅಲ್ಲ, ಮಣ್ಣಲ್ಲಿ ಇರ್ತದೆ. ಅದರದ್ದು ಫರ್ಶ ಅಂತ ನಮ್ಮ ಈ ಕಾಲಡಿಗೆ ತಾಯಿ, ಅದು ಏನಾದ್ರು ಆಗಿ ಅದನ್ನು ಬಿಪಿ ಶುಗರ್ ಅದರಲ್ಲಿ ದೂರ ಆಗ್ತದೆ ಅಂತ ಒಂದು ಆಗ್ತದಂತ ನಾನು ಟಿವಿಯಲ್ಲಿ ಕೃಷಿ ಅವರು ಹೇಳಿದ್ದೆ. ನಾನು ಆಕ್ಯುಪಂಕ್ಚರ್ ಆಗಿ ಎಲ್ಲ ಹೇಳಲಿಕ್ಕೆ ಆಗಲ್ಲ, ಅದಕ್ಕೆ ಅದಕ್ಕೆ ನಾನು ಗದ್ದೆಯಲ್ಲಿ ಇದು ಏನು ಚಪ್ಪಲ ಹಾಕುದಿಲ್ಲ. ಇಲ್ಲ ಇಲ್ಲಾದ್ರೆ ನಾನು ಚಪ್ಪಲ ಕಮ್ಮಿ ಹಾಕುದು, ಎಲ್ಲಾದ್ರೂ ಹೋದ್ರೆ ನಾನು ಪ್ಯಾಂಟ್ ಹಾಕಿದ್ರೆ ಮಾತ್ರ ಚಪ್ಪಲ ಹಾಕುದು, ಇಲ್ಲಾದ್ರೆ ಚಪ್ಪಲ ಹಾಕುದಿಲ್ಲ. ನಾನು ನಿಮ್ಮನ್ನು ನೋಡಿ ಸ್ಫೂರ್ತಿ ಪಡೆದು ಯಾರಾದ್ರೂ ಕೃಷಿಕರು ಕಬ್ಬು ಬೆಳೆಯನ್ನು ಮಾಡ್ತಾ ಇದ್ದಾರೆ? ನಮ್ಮನ್ನು ನೋಡಿ ಅಲ್ಲ, ನಮ್ಮ ಕೆಲವರು ಮಾಡ್ತಾರೆ ಕಬ್ಬು, ಕೆಲವರು ಹೇಳ್ತಾರೆ ಒಂದೊಂದ್ಸಲ ಅದು ಮಾರ್ಕೆಟಿಂಗ್ ಬರುವಾಗ ನಮ್ಮ ಜನ ಸರ್ ನಮ್ಗೆ ಇದ್ರೆ ಹೇಳಿ ಮಾರ್ರೆ, ನಮಗೆ ಸಪೋರ್ಟ್ ಮಾಡಿ, ನಾನು ಕಬ್ಬು ಮಾಡ್ತೇನೆ ಅಂತ. ನೀವು ಮಾಡಿ, ನಾಲ್ಕು ನಿಮಗೆ ಸಪೋರ್ಟ್ ಕೊಡ್ತೇನೆ ನಾನು ಹೇಳಿದ್ದೆ ಅವರಿಗೆ. ಮುಂಚೆ 4 ಜನ ಮಾಡ್ತಿದ್ರು ಅಲ್ಲಿ. ಈಗ ಯಾರಾದ್ರೂ ರೈತರಿಗೆ ಕಬ್ಬು ಬೆಳೆ ಬೆಳಿಬೇಕು ಅಂತಾದ್ರೆ ನಿಮ್ಮನ್ನು ಸಂಪರ್ಕಿಸಬಹುದಾ? ನಿಮ್ಮ ಫೋನ್ ನಂಬರ್ ಅನ್ನು ಕೊಡಬಹುದು, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು? ಖಂಡಿತ, ಯಾಕಂದ್ರೆ ಅದನ್ನು ಕೃಷಿ ಯಾರು ಕೂಡ ಮಾಡಿದ ಖುಷಿ, ಅದು ಕೂಡ ನನಗೆ ಅದು ಮಾಡಿ ಅದು ನನಗೆ ಖುಷಿ. ಅದು ಕೃಷಿ ಖುಷಿ ನನಗೆ ಯಾರು ಮಾಡಿದ್ರೆ ಅಂತ. ಒಂದು ವಿಷಯ ಏನಂದ್ರೆ ಮೇಡಮ್, ಈಗ ನೀವು ಬಂದ ನಮಗೆ ಈಗ ಎಲ್ಲ ಕೇಳಿದ್ರಿ ಕೃಷಿಯವರನ್ನ, ಅದು ಅದೇ ಒಂದು